ಪಲ್ಲವಿ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಸಾಮಾನ್ಯವಾಗಿ ನಮ್ಮ ಹಾಸನ ಜಿಲ್ಲೆಯ ಎಲ್ಲಾ ಕೃಷಿಕರು ಕೂಡ ಎಲ್ಲಾ ಭಾಗದಲ್ಲಿಯೂ ಕೂಡ ಈ ಶುಂಠಿ ಬೆಳೆಯನ್ನ ಬೆಳೆಯಲಾಗ್ತಾ ಇದೆ. ಶುಂಠಿ ಬೆಳೆಯ ನಮ್ಮ ಭಾಗಕ್ಕೆ ಸೂಕ್ತವಾದಂತಹ ತಳಿಗಳ ಬಗ್ಗೆ ತಿಳಿಸ್ಕೊಡಿ. ನೀವು ಬಹಳ ಚೆನ್ನಾಗಿ ಇಂಟ್ರೊಡಕ್ಷನ್ ಕೊಟ್ರಿ ಸರ್. ಆಕ್ಚುಲಿ ಸೊ ಇದು ಬಂದು ನಮ್ಮ ಶುಂಠಿ ಬೆಳೆ ನಮ್ಮ ಎಸ್ಪೆಷಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಬಹಳ ಹೆಚ್ಚಾಗಿ ಬೆಳೆತಿರುವಂತ ಬೆಳೆ ಆಗಿದೆ. ಈ ಬೆಳೆ ಬಂದು 8 ತಿಂಗಳ ಕಾಲ ನಾವು ನೋಡಬಹುದು. ಹಾಗೆ ಈ ಶುಂಠಿಯನ್ನ 2 ರೀತಿ ಉಪಯೋಗಿಸ್ಕೊಳ್ತಾರೆ ಸರ್ ರೈತರು. ಒಂದು ಹಸಿ ಶುಂಠಿಯಾಗಿ ಉಪಯೋಗಿಸ್ಕೋಬಹುದು, ಇನ್ನೊಂದು ಒಣ ಶುಂಠಿಯಾಗಿ ಸಹ ಇದನ್ನ ಉಪಯೋಗಿಸ್ಕೋಬಹುದು. ಈ ಬೆಳೆಯನ್ನ ಸಾಮಾನ್ಯವಾಗಿ ನೀರಾವರಿ ಬೆಳೆಯಾಗಿ ಹಾಗೂ ಮಳೆಯಾಶ್ರಿತ ಬೆಳೆಯಾಗಿ ಬೆಳೀತಾ ಇದ್ದಾರೆ. ನೀರಾವರಿ ಬೆಳೆಯಾದ್ರೆ ಇದು ಫೆಬ್ರವರಿ ಮಧ್ಯದ ಅಂತದಿಂದ ಮಾರ್ಚ್ ಆರಂಭದವರೆಗೂ ಕೂಡ ನಾಟಿ ಮಾಡಬಹುದು. ಮಳೆಯಾಶ್ರಿತ ಬೆಳೆಯಾದ್ರೆ ಮಾರ್ಚ್ ಮಧ್ಯದಿಂದ ಮೇ ಆರಂಭದವರೆಗೆ ನಾಟಿ ಮಾಡಬಹುದು. ಹಾಗೆ ನೀವು ಮಣ್ಣು ಏರಾಕೋದು ಶುಂಠಿಯಲ್ಲಿ ಬಹಳ ಅತಿ ಮುಖ್ಯವಾದಂತ ಒಂದು ಕೆಲಸ. ಸೊ ಈ ಬೆಳೆಯನ್ನ ನೀರಾವರಿ ಬೆಳೆಯಾದ್ರೆ 7 ಸಾಲುಗಳಲ್ಲಿ ನಾವು ನಾಟಿ ಮಾಡಬೇಕಾಗತ್ತೆ. ಹಾಗೆ ಮಳೆಯಾಶ್ರಿತ ಬೆಳೆಯಾದ್ರೆ 7 ಮಡಿಗಳಲ್ಲಿ ನಾಟಿ ಮಾಡಬೇಕಾಗತ್ತೆ. ಹಾಗೆ ಮಣ್ಣು ಅಂತ ಬಂದಾಗ ನಾವು ಬಹಳ ಒಂದು ಕಾಳಜಿಯಿಂದ ಮಣ್ಣನ್ನ ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಅದು ಹೆಚ್ಚಾಗಿ ಸಾವಯವಯುಳ್ಳ ಮರಳು ಮಿಶ್ರಿತ ಗೋಡು ಮಣ್ಣು ಇದಕ್ಕೆ ಸೂಕ್ತ ಆಗತ್ತೆ. ಇನ್ನು ನಾವು ತಳಿಗಳು ಅಂತ ಬಂದಾಗ ಈ ಒಂದು ಹಾಸನ ಜಿಲ್ಲೆ ಬಹಳ ವೈಶಿಷ್ಟ್ಯತೆಯಿಂದ ಕೂಡಿರುವಂತ ಒಂದು ಜಿಲ್ಲೆಯಾಗಿದೆ. ಸೊ ಅದರಲ್ಲಿ ನಾವು ಸುಮಾರು ವಲಯಗಳನ್ನ ನೋಡಬಹುದು. ಒಣವಲಯ ಆಗಿರ್ಬೋದು ಅಥವಾ ಕರಾವಳಿ ಪ್ರದೇಶ ಅಂತ ಆಗಿರ್ಬೋದು ಅಥವಾ ಗುಡ್ಡಗಾಡು ಪ್ರದೇಶ ಅಂತ ಆಗಿರ್ಬೋದು. ಸೊ ಒಣವಲಯ ಅಂತ ಬಂದಾಗ ನಮ್ಮ ಚನ್ನರಾಯಪಟ್ಟಣ ಆಗಿರ್ಬೋದು ಅಥವಾ ಅರಸೀಕೆರೆಯನ್ನ ನಾವು ನೋಡಬಹುದು. ಮಧ್ಯವಲಯ ಅಂತ ಅಥವಾ ಸಂಕ್ರಮಣ ವಲಯ ಅಂತ ಬಂದಾಗ ಅರಕಲಗೂಡು ಆಗಿರ್ಬೋದು, ಹಾಸನ್ ಆಗಿರ್ಬೋದು, ಆಲೂರ್ ಆಗಿರ್ಬೋದು, ಬೇಲೂರ್ ಆಗಿರ್ಬೋದು. ಸೊ ಇವೆಲ್ಲ ಪ್ರದೇಶಗಳನ್ನ ನಾವು ಗಮನಿಸಬಹುದು. ಹಾಗೆ ಗುಡ್ಡಗಾಡು ಪ್ರದೇಶ ಅಂತ ಬಂದಾಗ ನಮಗೆ ಸಕಲೇಶ್ಪುರ ಅಂತ ಬರುತ್ತೆ. ಸೊ ಇವೆಲ್ಲ ಹವಾಗುಣಕ್ಕೆ ಆಧಾರಿತವಾಗಿ ವಲಯಗಳನ್ನ ಅಥವಾ ಪ್ರದೇಶಗಳನ್ನ ಮಾಡಿರ್ತಾರೆ. ಸೊ ಇಲ್ಲಿ ಈ ಒಂದು ಪ್ರದೇಶಗಳಿಗೆ ಸೂಕ್ತವಾದ ತಳಿಗಳು ಅಂತ ಬಂದಾಗ ರಿಯೋಡಿ ಜೈನಾಯರು ಅಂತ ಒಂದು ಬರುತ್ತೆ, ಚೀನಾ ಅಂತ ಬರುತ್ತೆ, ಹಿಮಾಚಲ್ ಪ್ರದೇಶ ಅಂತ ಬರುತ್ತೆ, ವೈನಾಡ್ ಮಾನಂತಾಡಿ ಅಂತ ಬರುತ್ತೆ, ಮಾರನ್ ಅಂತ ಬರುತ್ತೆ, ದೆನ್ ಜೋರಾಹಟ್ ಅಂತ, ಈ ತರ ಮುಂತಾದ ತಳಿಗಳು ಸುಮಾರು ತಳಿಗಳು ನಮ್ಮಲ್ಲಿ ಆಲ್ರೆಡಿ ನಡೀತಾ ಇದಾವೆ. ಸೊ ಅದರಲ್ಲಿ ಹೆಚ್ಚಾಗಿ ಬೆಳೀತಾ ಇರೋದು ಅಂತಂದ್ರೆ ರಿಯೋಡಿ ಜನರು. ಈ ರಿಯೋಡಿ ಜನರು ಬಂದು ಹಾಸನ ಜಿಲ್ಲೆಯಲ್ಲಿ ತುಂಬಾ ಪ್ರಚಲಿತವಾಗಿರುವಂತಹ ಹಾಗೂ ಹೆಚ್ಚು ಪ್ರದೇಶಗಳಲ್ಲಿ ಬೆಳೆಯಲಾಗುತ್ತಿರುವಂತಹ ಒಂದು ತಳಿ. ಇದು ಬಿಟ್ಟರೆ ನೆಕ್ಸ್ಟ್ ಬರೋದು ಚೀನಾ. ಚೀನಾ ಅಂತ ಹೇಳಿ ಒಂದು ತಳಿ, ಅದು ಕೂಡ ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಸೊ ಈ ಒಂದು ರಿಯೋಡಿ ಜನರು ಹಸಿ ಶುಂಠಿಗೆ ಸೂಕ್ತ ಆಗಿದೆ ಸರ್. ಸೊ ನೆಕ್ಸ್ಟ್ ಬರೋದು ನಿಮ್ಗೆ ಇದ್ರ ಜೊತೆಗೇನೆ ಈ ಒಂದು ಹೊಸ ತಳಿಗಳು ಕೂಡ ಭಾರತೀಯ ಸಂಬಾರ ಬೆಳೆ ಸಂಶೋಧನಾ ಕೇಂದ್ರದಿಂದ ಬಿಡುಗಡೆ ಮಾಡಿದ್ದಾರೆ. ಸೊ ಆ ಬೆಳೆಗಳು ಅಂತ ಬಂದಾಗ 3 ತಳಿಗಳು ತುಂಬಾ ಮುಖ್ಯ. ಸೊ ಅದರಲ್ಲಿ ನಮ್ಗೆ ISR ವರದಾ ಅಂತ ಬರುತ್ತೆ, ISR ಮಹಿಮಾ ಅಂತ ಬರುತ್ತೆ, ISR ರಜತ ಅಂತ ಬರುತ್ತೆ. ಸೊ ಈ ತಳಿಗಳು ನಮ್ಮ ಒಂದು ಹಾಸನ ಜಿಲ್ಲೆಯಲ್ಲಿ ಅಷ್ಟಾಗಿ ಪರಿಚಯ ಆಗಿಲ್ಲದೆ ಇರತಕ್ಕಂತ ಬೆಳೆಗಳು. ಸೊ ಈಗ ನಮ್ಮ ಉದ್ದೇಶ, ನಮ್ಮ ಕೇಂದ್ರದಿಂದ ಉದ್ದೇಶ ಏನು ಅಂದ್ರೆ ಈ ಒಂದು ತಳಿಗಳನ್ನ ರೈತರಿಗೆ ಪರಿಚಯ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ ಇವಾಗ. ಸೊ ಈ ಬೆಳೆಗಳನ್ನ ನಾವು ರಿಯೋಡಿ ಜನರಿಗೆ ಹೋಲಿಕೆ ಮಾಡಿ ನೋಡಿದಾಗ ಇದರ ಒಂದು ಕಾಲಾವಧಿ ಏನಿದೆ ಸ್ವಲ್ಪ ಕಡಿಮೆ ಇದೆ ಸರ್. ಇದು 200 ದಿನಗಳಲ್ಲಿ ಮುಕ್ತಾಯ ಆಗುವಂತ ಒಂದು ಬೆಳೆ. ಹಾಗೆ ನೀವು ರಿಯೋಡಿ ಜನರಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಇದರಲ್ಲಿ ನಿಮ್ಗೆ 4 ಟನ್ ಅಷ್ಟು ಹೆಚ್ಚು ಇಳುವರಿ ಬರ್ತಕ್ಕಂತ ಬೆಳೆ. ಬಟ್ ಇದರ ಒಂದು ಅರಿವು ನಮ್ಮ ರೈತರಲ್ಲಿ ಇನ್ನೂ ಅಷ್ಟಾಗಿ ಹೆಚ್ಚಾಗಿ ಕಂಡು ಬಂದಿಲ್ಲ. ಸೊ ನಾವು ರೈತರನ್ನ ವಿಚಾರಿಸಿದಾಗ ಕೆಲ ರೈತರು ಮಾತ್ರನೇ ಹೇಳಿದ್ರು ಮಹಿಮಾ ಬೆಳೀತಾ ಇದೀವಿ, ವರದ ಬೆಳೀತಾ ಇದೀವಿ ಅಂತ. ಬಟ್ ಹೆಚ್ಚಾಗಿ ರೈತರು ಇನ್ನು ಯಾರೂ ಅಷ್ಟು ಅರಿವಿಗೆ ಬಂದಿಲ್ಲ. ಸೊ ನಾವು ಈಗ ನಮ್ದೇ ಆದಂತ ಒಂದು ಕೇಂದ್ರದಲ್ಲಿ ಒಂದು ಮುಂಚೂಣಿ ಪ್ರಾತ್ಯಕ್ಷಿಕೆ ಹಾಗೂ ಒಂದು ಕ್ಷೇತ್ರ ಪರೀಕ್ಷೆಯಾಗಿ ಈ ಒಂದು ತಳಿಗಳನ್ನ ನಾವು ರೈತರಿಗೆ ಪರಿಚಯ ಮಾಡಿಸುವ ಒಂದು ನಿಟ್ಟಿನಲ್ಲಿ ಹೋಗ್ತಾ ಇದೀವಿ ಸರ್. ಸೊ ಈ ತರ ಈ 3 ಬೆಳೆಗಳು ಒಣಶುಂಠಿಗೂ ಸೂಕ್ತ ಆಗುತ್ತೆ, ಹಸಿ ಶುಂಠಿಗೂ ಸೂಕ್ತ ಆಗುತ್ತೆ. ಹಾಗೆ ಇದರಲ್ಲಿ ಒಂದು ಕಂಟೆಂಟ್ ಬರುತ್ತೆ ಜಿಂಜಿರಾಲ್ ಅಂತ ಹೇಳಿ. ಸೊ ಅದು ಕೂಡ ಬಹಳ ಮುಖ್ಯ, ಒಂದು ಶುಂಠಿಯಲ್ಲಿ ಆ ಒಂದು ಕಂಟೆಂಟ್ ಕೂಡ ತುಂಬಾ ಮುಖ್ಯ ಆಗುತ್ತೆ. ಆ ಕಂಟೆಂಟ್ ಕೂಡ ಈ ಒಂದು ತಳಿಗಳಲ್ಲಿ ಈ 3 ತಳಿಗಳಲ್ಲೂ ಕೂಡ ಹೆಚ್ಚಾಗಿ ಕಂಡು ಬಂದಿದೆ. ಸಾಮಾನ್ಯವಾಗಿ ರೈತರು ಏನು ಬೀಜಗಳನ್ನ ಬಿತ್ತಾರೋ ಆ ಎಲ್ಲಾ ಬೀಜಗಳಿಗೂ ಕೂಡ ಬೀಜೋಪಚಾರವನ್ನು ಮಾಡಬೇಕು ಅಂತ ಹೇಳ್ತಾರೆ. ಶುಂಠಿಯಲ್ಲಿ ಬೀಜೋಪಚಾರ ಅನ್ನುವಂಥದ್ದು ಬಹಳ ಮುಖ್ಯ. ಶುಂಠಿಗೆ ಬೀಜೋಪಚಾರವನ್ನ ಹೇಗೆ ಮಾಡಬೇಕು, ಬೀಜೋಪಚಾರ ಮಾಡಿದ ನಂತರ ಹೇಗೆ ಅದರ ಸಂಗ್ರಹವನ್ನು ಮಾಡಬೇಕು? ಓಕೆ ಸರ್, ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರೆ ನೀವು. ಸೊ ಬಿತ್ತನೆಗೆ ನಾವು ಯಾವಾಗ್ಲೂ ಆಯ್ಕೆ ಮಾಡುವಾಗ ಶುಂಠಿಯ ಕೊಂಬುಗಳು ಸುಮಾರು 20-25 ಗ್ರಾಮ್ ಅಷ್ಟು ತೂಕ ಇರಬೇಕು. ಸೊ ಆತರ ಶುಂಠಿಗಳನ್ನೇ ನಾವು ಆಯ್ಕೆ ಮಾಡಬೇಕು. ಹಾಗೆ ಆಯ್ದ ಶುಂಠಿಗಳನ್ನ ಸೂಕ್ತ ಶಿಲೀಂಧ್ರನಾಶಕ ಹಾಗೂ ಕೀಟನಾಶಕಗಳ ಸಹಾಯದಿಂದ ಬೀಜೋಪಚಾರ ಮಾಡಬೇಕು. ನಾವು ಉದಾಹರಣೆಗೆ ತಗೊಳ್ಳೋದಾದ್ರೆ ನಾವು 3 ಗ್ರಾಮ್ ಡೈಥೆನ್ M45 ಅಂತ ಕರಿತೀವಿ, ಅಥವಾ ರೈತರ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಮ್ಯಾಂಕೋಜೆಬ್ ಅಂತ ಕರಿತೀವಿ ನಾವು. ಸೊ ಅದ್ರ ಜೊತೆಗೆ 2 ml ಕ್ವಿನೋಲ್ಫಾಸ್ ಅಂತ ಬರುತ್ತೆ, ಅದು ಕೂಡ ಒಂದು ಕೀಟನಾಶಕ. ಸೊ ಇವೆರಡನ್ನ ಪ್ರತಿ ಲೀಟರ್ಗೆ ಬೆರೆಸ್ಬಿಟ್ಟು ಒಂದು 30 ನಿಮಿಷಗಳ ಕಾಲ ಇದನ್ನ ಶುಂಠಿಗಳನ್ನ ನೆನೆ ಹಾಕ್ಬೇಕು ಇದ್ರಲ್ಲಿ. ಸೊ ನೆನೆ ಹಾಕ್ಬಿಟ್ಟು ನಂತರ ಅದನ್ನ ನೀವು ನೆರಳಲ್ಲಿ ಒಣಗಿಸ್ಬಿಟ್ಟು ನೀವು ಡೈರೆಕ್ಟ್ ಆಗಿ ಬಿತ್ತನೆ ಮಾಡೋದಾದ್ರು ಮಾಡಬಹುದು. ಇಲ್ಲ ನಾವು ಸಂಗ್ರಹಣೆ ಮಾಡಿ ಮುಂದೆ ಬರುವಂತ ಒಂದು ಬಿತ್ತನೆ ಕಾಲದಲ್ಲಿ ನಾವು ನಾಟಿ ಮಾಡ್ತೀವಿ ಅಂತಂದ್ರು ಕೂಡ ಮಾಡಬಹುದು. ಸೊ ಅದನ್ನ ಫಸ್ಟ್ ಮೊದಲನೇದಾಗಿ ನೀವ್ ಏನ್ ಮಾಡ್ಬೇಕು ಅಂದ್ರೆ ಶುಂಠಿಯನ್ನ ನೆರಳಲ್ಲಿ ಒಣಗಿಸ್ಬೇಕು. ಎರಡನೇದಾಗಿ ಅದನ್ನ ಗುಡಿಸಿಲಲ್ಲಿ ಅಂದ್ರೆ ಹೊದಿಕೆ ಹಾಕಿದ ಗುಡಿಸಿಲ ಅಂತ ನಾವು ಥ್ಯಾಚ್ ಡೌಸ್ ಅಂತ ಏನ್ ಕರಿತೀವಿ, ನೆರಳಿರ್ಬೇಕು. ಮರಳಿನ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡ್ಬಿಟ್ಟು ತೆಳುವಾಗಿ ಹರಡ್ಬೇಕು. ತೆಳುವಾಗಿ ಹರಡ್ಬಿಟ್ಟು ನಂತರ ಅದನ್ನ ಒಣಗಿದ ಎಲೆಗಳ ಮೇಲೆ ಮುಚ್ಚಿಬಿಡ್ಬೇಕು. ಅದ್ರ ಮೇಲೆ ಮುಚ್ಚಿ ಅದನ್ನ ಕಾಪಾಡ್ಕೋಬಹುದು. ಇನ್ನೊಂದು, ಬೀಜೋಪಚಾರ ಮಾಡಿದ ಶುಂಠಿಗಳನ್ನ ಶೂನ್ಯ ಶಕ್ತಿ ಗೃಹ ಅಂತ ಏನ್ ಕರಿತೀವಿ ನಾವು. ಅದರಲ್ಲೂ ಕೂಡ ಮುಂದಿನ ನಾಟಿ ಕಾಲದವರೆಗೆ ಅಥವಾ ಬಿತ್ತನೆ ಕಾಲದವರೆಗೆ ಕೆಡದಂತೆ ಕಾಯ್ದುಕೊಳ್ಬಹುದು. ಸೊ ಈ ಮೂರು ವಿಚಾರಗಳನ್ನ ನಾವು ಬೀಜೋಪಚಾರ ಮಾಡ್ಬೇಕಾದ್ರೆ ನಾಪಕ ಇಟ್ಕೋಬೇಕು. ಹಾಗೆ ಈ ರೀತಿ ಬೀಜೋಪಚಾರ ಮಾಡೋದ್ರಿಂದ ಮುಂದೆ ಬರುವಂತ ಗೆಡ್ಡೆ ಕೊಳ ರೋಗ ಆಗಿರ್ಬೋದು, ಸಂಗ್ರಹಣೆಯಲ್ಲಿ ಬರುವಂತ ಶುಲ್ಕ ಕೀಟ ಬಾಧೆ ಏನಿರುತ್ತೆ ಅದರಿಂದ ಕೂಡ ನಾವು ರಕ್ಷಣೆ ಮಾಡ್ಕೋಬಹುದಾಗಿದೆ ಸರ್. ಹೀಗೆ ಒಂದು ಬೀಜೋಪಚಾರವನ್ನ ಮಾಡಬೇಕು. ಬೀಜೋಪಚಾರವನ್ನ ಮಾಡದಂತಹ ಶುಂಠಿಯನ್ನ ಬಹಳ ಅಚ್ಚುಕಟ್ಟಾಗಿ ಸಂಗ್ರಹವನ್ನ ಮಾಡಬೇಕು. ಆ ನಂತರ ಅದನ್ನ ಬಿತ್ತನೆಗೆ ನಾವು ಬಳಕೆಯನ್ನ ಮಾಡಬಹುದು. ಬಿತ್ತನೆಯನ್ನ ಹೇಗೆ ಮಾಡಬೇಕು? ಬಿತ್ತನೆಯನ್ನ ನಾವು ನಾ ಹೇಳದಂಗೆ ನಿಮ್ಗೆ ಏರು ಸಾಲುಗಳು. ನೀರ ಮಳೆಯಾಶ್ರಿತ ಬೆಳೆ ಆದ್ರೆ ನಾವು ಏರು ಮಡಿಗಳಲ್ಲಿ ಮಾಡಬೇಕು. ನೀರಾವರಿ ಬೆಳೆ ಆದ್ರೆ ಅದನ್ನ ಏರು ಸಾಲುಗಳಲ್ಲಿ ಮಾಡಬೇಕಾಗತ್ತೆ ಸರ್. ಹಾಗೆ ಮಾಡುವಂತದ್ದು ಹೆಚ್ಚು ಸೂಕ್ತ ಅಂತ ಹೇಳಿ ಅನ್ಸುತ್ತೆ. ಶುಂಠಿಗೆ ವಾದಿಸ್ತಕ್ಕಂತಹ ಪ್ರಮುಖವಾದಂತಹ ಕೀಟ ಮತ್ತೆ ರೋಗಗಳು ಯಾವ್ಯಾವು, ಅದನ್ನ ಹತೋಟಿ ಮಾಡ್ತಕ್ಕಂಥದ್ದು ಹೇಗೆ? ಶುಂಠಿ ಬೆಳೆಯಲ್ಲಿ ನಮ್ಗೆ ಕಂಡುಬರುವ ಪ್ರಮುಖ ಕೀಟಗಳು ಅಂತಂದ್ರೆ ಒಂದು ಕತ್ರಿ ಹುಳು, ಹಾಗೂ ಮತ್ತೊಂದು ಕಾಂಡ ಕೊರೆಯುವ ಹುಳು. ಈ ಕತ್ತರಿ ಹುಳುನ ಎಲೆ ತಿನ್ನುವ ಹುಳು ಅಂತಾನು ಕರೀತಾರೆ ಸರ್. ಸಾಮಾನ್ಯವಾಗಿ ಇದಕ್ಕೆ 2 ml ಕ್ವಿನಾಲ್ಫಸ್ ಅಂದ್ರೆ 25 EC, ಅದ್ರ ಜೊತೆಗೆ 1 ml ಲ್ಯಾಂಡಾ ಸೈಲೋತ್ರಿನ್ ಅಥವಾ 1.7 ml ಡೈಮಿಥೈಟ್ ಅನ್ನು 1 ಲೀಟರ್ ನೀರಿಗೆ ಬೆರೆಸಿ ಬೆಳೆಗೆ ಸಮರ್ಪಕವಾಗಿ ಸಿಂಪಡಣೆ ಮಾಡಬೇಕು. ಹಾಗೂ ಪ್ರಮುಖ ರೋಗಗಳು ಅಂತ ಬಂದ್ರೆ ಗೆಡ್ಡೆ ಕೊಳೆ ರೋಗ, ದುಂಡಾಣು ರೋಗ ಹಾಗೂ ಎಲೆ ಚುಕ್ಕಿ ರೋಗ. ಸೊ ಗೆಡ್ಡೆ ಕೊಳೆ ರೋಗ ಅಂತ ಬಂದಾಗ ನಾವು ಮೊದಲನೇದಾಗಿ ಅದನ್ನ ಫಸ್ಟ್ ಅದರ ಲಕ್ಷಣಗಳನ್ನ ಕಂಡಿಡ್ಕೊಬೇಕು. ಸೊ ಅದು ಯಾವ ರೀತಿ ಇರುತ್ತೆ ಅಂದ್ರೆ ನೀವು ಎಲೆಗಳನ್ನ ನೋಡಿದಾಗ ಅದು ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ. ಸೊ ಹಳದಿ ಬಣ್ಣಕ್ಕೆ ತಿರುಗಿದಾಗ ಅದನ್ನ ನಾವು 3 ಗ್ರಾಂ ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಏನ್ ಕರಿತೀವಿ, ಅಥವಾ 2 ಗ್ರಾಂ ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಜೆಬ್ ಯುಕ್ತ ಶಿಲೀಂಧ್ರನಾಶಕವನ್ನ 1 ಲೀಟರ್ ನೀರಿಗೆ ಬೆರೆಸಿ ಮಡಿಗಳನ್ನ ತೋಯಿಸಬೇಕು. ಮತ್ತೆ ಎರಡನೇದು ಬಂದು ನಮ್ಗೆ ದುಂಡಾಣು ರೋಗ, ದುಂಡಾಣು ಸೊರಗು ರೋಗ ಅಂತಾನು ಇದನ್ನ ಕರೀತಾರೆ. ಸೊ ಇದಕ್ಕೆ ನಾವು 3 ಗ್ರಾಂ COC ಅಂದ್ರೆ ಕಾಪರ್ ಆಕ್ಸಿಕ್ಲೋರೈಡ್ ಅಥವಾ 0.5 ಗ್ರಾಂ ಸ್ಟ್ರೆಪ್ಟೋಸೈಕ್ಲಿನ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ತಯಾರಿಸಿದಂತಹ ದ್ರಾವಣದಲ್ಲಿ ಚೆನ್ನಾಗಿ ಗಿಡಗಳನ್ನ ನೆನೆಯುವಂತೆ ನಾವು ಬುಡಕ್ಕೆ ಸುರಿಯಬೇಕು ಸರ್. ಸೊ ಈ ಒಂದು ಕೀಟಗಳು ಮತ್ತೆ ರೋಗಗಳು ಹೆಚ್ಚಾಗಿ ಶುಂಠಿಯಲ್ಲಿ ಕಂಡು ಬರುತ್ತೆ. ಅದಕ್ಕೆ ನೀವು ಸೂಕ್ತ ಒಂದು ಪರಿಹಾರವನ್ನ ಕಂಡುಕೊಳ್ಬೇಕಾಗತ್ತೆ. ಇದಿಷ್ಟೇ ರೋಗ ಮತ್ತು ಕೀಟಗಳು ಹೆಚ್ಚಾಗಿ ಸಾಮಾನ್ಯವಾಗಿ ಕಂಡು ಬರುವಂತದ್ದು. ಈ ಒಂದು ಕತ್ತರಿ ಹುಳು ಆಗಿರ್ಬೋದು ಅಥವಾ ಎಲೆ ತಿನ್ನು ಹುಳು ಆಗಿರ್ಬೋದು ಅಥವಾ ಕಾಂಡ ಕರಿಯೋ ಹುಳು ಆಗಿರ್ಬೋದು, ಇದು ಕೀಟಗಳಲ್ಲಿ ಕಂಡು ಬರುತ್ತೆ. ರೋಗಗಳಲ್ಲಿ ಅಂತ ಬಂದಾಗ ಗೆಡ್ಡೆ ಕೊಳೆ ರೋಗ ಆಗಿರ್ಬೋದು, ದುಂಡಾಣುರು ಸೊರಗು ರೋಗ ಆಗಿರ್ಬೋದು, ಎಲೆ ಚುಕ್ಕಿ ರೋಗ ಆಗಿರ್ಬೋದು, ಈ ಮೂರು ಹೆಚ್ಚಾಗಿ ಕಂಡು ಬರುವಂತ ರೋಗಗಳು. ಈ ಶುಂಠಿಯಲ್ಲಿ ಒಂದು ದೊಡ್ಡ ಸವಾಲು ಏನಪ್ಪ ಅಂತ ಹೇಳಿದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಕಳೆ ಬರುತ್ತೆ. ಯಾಕೆಂತಂದ್ರೆ ಶುಂಠಿಯ ಬೆಳವಣಿಗೆ ಸ್ವಲ್ಪ ಕಡಿಮೆ ಇರುತ್ತೆ, ಹಾಗಾಗಿ ಕಳೆಗಳು ಬೇಗ ಬೇಗ ಬೆಳೆದು ಬಿಡುತ್ತೆ ಮತ್ತು ಹೆಚ್ಚು ಪ್ರಮಾಣದಲ್ಲಿ ಬರುತ್ತೆ. ಕಳೆಯನ್ನ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡತಕ್ಕಂಥದ್ದು ಹೇಗೆ? ನಾವು ನಮ್ಮ ಕೇಂದ್ರದಿಂದ ಯಾವುದೇ ಒಂದು ಕಳೆನಾಶಕಗಳನ್ನ ನಾವು ರೆಕಮೆಂಡ್ ಮಾಡೋದಿಲ್ಲ ಸರ್. ಸೊ ನೀವು ಹಂಗೂ ನೀವು ಕಳೆಗಳನ್ನ ತೆಗಿಬೇಕು ಅಂತಂದ್ರೆ ಆದಷ್ಟು ಕೈಯಲ್ಲೇ ಕಿತ್ ಹಾಕ್ಬೇಕು. ಕಳೆನಾಶಕಗಳನ್ನ ಬಳಸೋದ್ರಿಂದ ಏನಾಗುತ್ತೆ, ಮಣ್ಣಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳೆಲ್ಲ ಸತ್ತೋಗ್ಬಿಡ್ತವೆ. ಸತ್ತೋದಾಗ ಏನಾಗುತ್ತೆ, ಮಣ್ಣಿನಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಗಿಡಕ್ಕೆ ತಗೊಳ್ಳುವಂತ ಶಕ್ತಿ ಇರೋದಿಲ್ಲ, ಅದು ಸೂಕ್ಷ್ಮಾಣು ಜೀವಿಗಳಿಂದನೇ ಹೋಗ್ಬೇಕಾಗತ್ತೆ. ಸೊ ನಾವು ಕಳೆನಾಶಕ ಬಳಸೋದ್ರಿಂದ ಏನಾಗ್ಬಿಡುತ್ತೆ, ಸೂಕ್ಷ್ಮಾಣು ಜೀವಿಗಳೆಲ್ಲ ಸತ್ತೋದ್ಮೇಲೆ ಗಿಡಕ್ಕೆ ಒಂದು ಆ ಒಂದು ಶಕ್ತಿ ಇರೋದಿಲ್ಲ. ಸೊ ಹಾಗಾಗಿ ನಾವು ಕಳೆನಾಶಕ ಯಾವ್ದು ರೆಕಮೆಂಡ್ ಮಾಡೋದಿಲ್ಲ. ಅವರು ಆದ್ರೂ ತೆಗಿಬೇಕು ಅಂದ್ರೆ ಅವ್ರ ಕೈಯಿಂದನೇ ಕಿತ್ತ ಹಾಕ್ಬೇಕು, ಅದೊಂದೇ ಆಪ್ಷನ್. ಅದ್ ಬಿಟ್ರೆ ಬೇರೆ ಯಾವ್ದು ಕೈಯಲ್ಲೇ ತೆಗಿಯುವಂಥದ್ದು ಹೆಚ್ಚು ಸೂಕ್ತ ಸೂಕ್ತ. ಯಾಕೆಂತಂದ್ರೆ ನೀವ್ ಹೇಳಿದಾಗೆ ಹೆಚ್ಚು ಪ್ರಮಾಣದಲ್ಲಿ ಈ ಒಂದು ಕಳೆನಾಶಕಗಳ ಬಳಕೆಯನ್ನ ಮಾಡ್ತಾ ಇದ್ದಾರೆ. ವರ್ಷದಿಂದ ವರ್ಷಕ್ಕೆ ನಮ್ಮ ಮಣ್ಣಿನ ಗುಣಮಟ್ಟ ಹಾಳಾಗ್ತಾ ಇದೆ, ಫಲವತ್ತತೆ ಹಾಳಾಗ್ತಾ ಇದೆ. ಇದು ಮುಂದಿನ ದಿವಸಗಳಲ್ಲಿ ಮುಂದಿನ ಬೆಳೆಗಳ ಮೇಲೆ ಹೆಚ್ಚು ಪರಿಣಾಮವನ್ನ ಬೀರುತ್ತೆ. ಹಾಗಾಗಿ ಕಳೆನಾಶಕಗಳನ್ನ ಶುಂಠಿಯಲ್ಲಿ ಬಳಕೆಯನ್ನ ಮಾಡಬಾರದು. ಆದಷ್ಟು ಕೈನಲ್ಲೇ ತೆಗೆಯುವಂಥದ್ದು ಅಥವಾ ಸಣ್ಣ ಸಣ್ಣ ಯಂತ್ರಗಳು ಇತ್ತೀಚೆಗೆ ಸಿಗುತ್ತೆ ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು, ಅದನ್ನ ತಂದು ಕಳೆಯನ್ನ ತೆಗಿತಕ್ಕಂಥದ್ದು ಹೆಚ್ಚು ಸೂಕ್ತ ಅನ್ನುವಂಥದ್ದು. ಇನ್ನು ಈ ಕೊಯ್ಲು ಯಾವ ಸಂದರ್ಭದಲ್ಲಿ ಮಾಡಬೇಕು, ಸರಿಯಾದಂತಹ ಸಮಯ ಯಾವುದು ಕೊಯ್ಲು ಮಾಡಲಿಕ್ಕೆ? ಸರ್, ಕೊಯ್ಲು ಸರಿಯಾದ ಸಮಯದಲ್ಲಿ ನಾವು ಮಾಡ್ಬೇಕಂದ್ರೆ ಪ್ರಮುಖವಾಗಿ ಈ ಶುಂಠಿನ ಯಾವ್ದಕ್ ಬೆಳೆಸ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಹಸಿ ಶುಂಠಿಯಾಗಿ ಬಳಸ್ತಾರೆ, ನಾ ಆಗ್ಲೇ ಹೇಳಿದೆ ನಿಮ್ಗೆ. ಎರಡನೇದು ಒಣ ಶುಂಠಿಯಾಗಿ, ಅದ್ರ ಜೊತೆಗೆ ಬಿತ್ತನೆ ಶುಂಠಿಯಾಗಿನೂ ಕೂಡ ಅವರು ಬಳಸಬಹುದಾಗತ್ತೆ. ಹಸಿ ಶುಂಠಿ ಆದ್ರೆ ನಾಟಿ ಮಾಡಿದ ಒಂದು 7-8 ತಿಂಗಳಲ್ಲಿ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಲು ಪ್ರಾರಂಭ ಆಗತ್ತಲ್ಲ, ಆ ಟೈಮಲ್ಲಿ ಬೆಳೆ ಪೂರ್ಣವಾಗಿ ಬಲಿಯುವ ಮೊದಲು ಇದನ್ನ ಕೊಯ್ಲು ಮಾಡಬೇಕಾಗತ್ತೆ. ಆವಾಗ ಅದನ್ನ ಹಸಿ ಶುಂಠಿಯಾಗಿ ನಾವು ಬಳಸಬಹುದು. ಒಣಶುಂಠಿಯಾಗಿ ಬಂದ್ರೆ 8-9 ತಿಂಗಳ ನಂತರ ಕೊಯ್ಲು ಮಾಡಬೇಕು. ಅಂದ್ರೆ ಬಿತ್ತನೆ ಗಡ್ಡೆಗಳಿಗಾಗಿ ಶುಂಠಿಯನ್ನ ಎಲೆಗಳು ಪೂರ್ಣವಾಗಿ ಹಳದಿಯ ಅಥವಾ ಹಳದಿಯಾಗಿ ಒಣಗಿದ ನಂತರ 4 ದಿನ ಅಥವಾ 5 ದಿನಗಳ ಕಾಲ ಅದನ್ನ ನೀರ್ ಹಾಯಿಸ್ಬಿಟ್ಟು ಆಮೇಲೆ ಕೊಯ್ಲು ಮಾಡಬೇಕು ಸರ್. ಸೊ ಈ ಎರಡು ಒಂದು ಉದ್ದೇಶದಿಂದಾಗಿ ಶುಂಠಿಯನ್ನ ಬಳಸ್ತಾರೆ. ಒಂದು ಹಸಿ ಶುಂಠಿಯಾಗಿ, ಇನ್ನೊಂದು ಒಣ ಶುಂಠಿಯಾಗಿ, ಹಾಗೂ ಬಿತ್ತನೆಯ ಶುಂಠಿಯಾಗಿ ಕೂಡ ನಾವು ಬಳಕೆ ಮಾಡಬಹುದಾಗಿದೆ. ಈಗ ಬಿತ್ತನೆಗಾದ್ರೆ ಎಷ್ಟು ದಿವಸಕ್ಕೆ ಕೊಯ್ಲು ಮಾಡ್ತಕ್ಕಂಥದ್ದು ಸೂಕ್ತ? ಬಿತ್ತನೆಗೆ ನಾವು 9 ತಿಂಗಳು ಅಂತ ಸಾಮಾನ್ಯವಾಗಿ ಹೇಳ್ತಾರೆ, ನಾವು ಆದ್ರೆ 9-10 ತಿಂಗಳವರೆಗೂ ಬಿತ್ತನೆ ಶುಂಠಿಗಾಗಿ ನೀವು ಕೊಯ್ಲು ಮಾಡಬಹುದು ಸರ್. ಅದು ಬಿತ್ತನೆಗೆ 9-10 ತಿಂಗಳಾಗಬೇಕು. 10 ತಿಂಗಳು ಹಸಿ ಶುಂಠಿಯನ್ನ ಮಾರಾಟ ಮಾಡೋದಾದ್ರೆ ಒಂದು 7-8 ತಿಂಗಳಲ್ಲಿ ಬಿತ್ತನೆ ಮಾಡಿದ 7-8 ತಿಂಗಳಲ್ಲಿ ಎಲೆಗಳೆಲ್ಲ ಹಳದಿ ಆಗುತ್ತೆ. ಆ ಸಂದರ್ಭದಲ್ಲಿ ಹಳದಿ ಆಗಕ್ಕೆ ಶುರುವಾಗುತ್ತೆ, ಪ್ರಾರಂಭ ಆಗುತ್ತೆ. ಅದು ಪೂರ್ಣವಾಗಿ ಬಲಿಯೋದಕ್ಕಿಂತ ಮುಂಚೆನೆ ನಾವು ಕೊಯ್ಲು ಮಾಡ್ಬಿಡ್ಬೇಕಾಗತ್ತೆ. ಇನ್ನು ಒಣಶುಂಠಿಗಾದ್ರೆ 8-9 ತಿಂಗಳು ಎಲ್ಲ ಸಂಪೂರ್ಣ ಹಳದಿ ಆದ ನಂತರ ಒಣಗೋದಕ್ಕೆ ಪ್ರಾರಂಭಿಸಕ್ಕೆ ಶುರುವಾದಾಗ ನಾವು ಕೊಯ್ಲು ಮಾಡಬಹುದು. ಇನ್ನು 9-10 ತಿಂಗಳಿಗೆ ನಾವು ಬಿತ್ತನೆಗೆ ಕೊಯ್ಲನ್ನ ಮಾಡಿಕೊಳ್ಬಹುದು ಅಲ್ವಾ? ಹೌದು ಸರ್. ಬಹಳ ಮುಖ್ಯವಾಗಿ ಶುಂಠಿ ಬೆಳೆ ಏನಿದೆಯೋ ಹೆಚ್ಚು ಪೋಷಕಾಂಶಗಳನ್ನು ಬೇಡತಕ್ಕಂತಹ ಒಂದು ಬೆಳೆ. ಆ ಕಾರಣಕ್ಕಾಗಿ ಪೋಷಕಾಂಶಗಳ ಒದಗಿಸುವಿಕೆಯಲ್ಲಿ ಅಥವಾ ಅದನ್ನು ಪೂರೈಕೆ ಮಾಡುವಂತಹ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು, ಬಿತ್ತನೆಗೆ ಮುಂಚೆ ಹೇಗೆ ನಮ್ಮ ಒಂದು ತಾಕನ್ನ ತಯಾರಿಯನ್ನು ಮಾಡಿಕೊಳ್ಬೇಕು, ಆನಂತರ ಈ ಪೋಷಕಾಂಶಗಳ ಪೂರೈಕೆಯನ್ನು ಹೇಗೆ ಮತ್ತು ಯಾವ ಸಂದರ್ಭಗಳಲ್ಲಿ ಮಾಡಬೇಕಾಗುತ್ತೆ? ಸರ್, ನೀವು ಕೇಳಿದ ಕ್ವಶನ್ ಬಹಳ ಸೂಕ್ತ ಈ ಬೆಳೆಗೆ. ಯಾಕೆಂದ್ರೆ ಇದಕ್ಕೆ ಸುಮಾರು ಬೇಸಾಯ ಸಾಮಗ್ರಿಗಳು ಬೇಕಾಗ್ತವೆ. ಸೊ ಮೊದಲನೇದಾಗಿ ನಾವು ಬಿತ್ತನೆ ಶುಂಠಿಯನ್ನ ಆಯ್ಕೆ ಮಾಡೋದಾಗಿರ್ಬೋದು. ಸೊ ಬಿತ್ತನೆ ಶುಂಠಿ ನಮ್ಗೆ ಏನಿಲ್ಲ ಅಂದ್ರು, ಸೊ ಪ್ರತಿ ಹೆಕ್ಟೇರ್ಗೆ ಬಿತ್ತನೆ ಶುಂಠಿ 1,500 ಕೆಜಿಯಿಂದ 2,000 ಕೆಜಿವರೆಗೂ ಬೇಕಾಗ್ತದೆ. ಹಾಗೆ ಕೊಟ್ಟಿಗೆ ಗೊಬ್ಬರ ಬಂದು 25 ಟನ್ ಬೇಕಾಗತ್ತೆ. ಸೊ 25 ಟನ್ ನೀಟಾಗಿ ತೆಳುವಾಗಿ ಮಣ್ಣಿನ ಮೇಲೆ ಎರಚಬೇಕಾಗತ್ತೆ. ಸೊ ರಾಸಾಯನಿಕ ಗೊಬ್ಬರಗಳು ಅಂತ ಬಂದ್ರೆ ಸಾರಜನಕ, ರಂಜಕ, ಪೊಟ್ಯಾಶ್ ಇವು ಪ್ರಮುಖವಾಗಿ ಬೇಕಾಗಿರುವ ಪೋಷಕಾಂಶಗಳು. ಸೊ ಅದ್ ಬಂದು ನಿಮ್ಗೆ 100 ಕೆಜಿ, 50 ಕೆಜಿ ಹಾಗೂ 50 ಕೆಜಿ ಗೊಬ್ಬರವನ್ನ ನಾವು ರೆಕಮೆಂಡ್ ಮಾಡ್ತೀವಿ. ಅಂದ್ರೆ ಸಾರಜನಕ 100 ಕೆಜಿ, ರಂಜಕ 50 ಕೆಜಿ ಹಾಗೂ ಪೊಟ್ಯಾಶ್ 50 ಕೆಜಿಯನ್ನ ರೆಕಮೆಂಡ್ ಮಾಡ್ತೀವಿ. ಇದ್ರ ಜೊತೆಗೆ ಟ್ರೈಕೋಡರ್ಮಾ 10 ಕೆಜಿ ಹಾಗೆ ಬೇವಿನಿಂಡಿ 2 ಟನ್ ಅನ್ನ ನಾವು ಶಿಫಾರಸು ಮಾಡ್ತೀವಿ. ಶಿಫಾರಸು ಇರೋದು ಈಗ ನಮ್ಮ USB. ಸೊ ಈ ಮಡಿಗಳನ್ನ ಅಳತೆ ಉದ್ದದಲ್ಲಿ 3-5 ಮೀಟರ್, ಅಗಲದಲ್ಲಿ 90 ಸೆಂಟಿಮೀಟರ್ ಹಾಗೂ ಎತ್ತರದಲ್ಲಿ 15 ಸೆಂಟಿಮೀಟರ್ ಇರಬೇಕು. ಈ ರೀತಿ ಮಾಡಿದ ಮಡಿಗಳನ್ನ ತಯಾರಿಸಿದ ಮೇಲೆ ಶಿಫಾರಸು ಮಾಡಿದ 50% ಸಾರಜನಕವನ್ನ ಹಾಗೂ ಸಂಪೂರ್ಣ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಶ್ ಅನ್ನು ಮಣ್ಣಿನಲ್ಲಿ ಬೆರೆಸಬೇಕು. ನಂತರ ಬಿತ್ತನೆ ಶುಂಠಿಯನ್ನ 7 ಮಡಿಗಳಲ್ಲಿ 30 ಸೆಂಟಿಮೀಟರ್ ಅಂತರದಲ್ಲಿ ನಾಟಿ ಮಾಡಬೇಕು. ಸೊ ಉಳಿದ 50% ಸಾರಜನಕವನ್ನ ನಾಟಿ ಮಾಡಿದ 60-70 ದಿನಗಳ ನಂತರ ಇದನ್ನ ಕೊಡಬೇಕು. ಸೊ ಹಾಗೆ ನಾನು ಬೇವಿನಿಂಡಿ ಮತ್ತೆ ಟ್ರೈಕೋಡರ್ಮಾ ಕೂಡ ಹೇಳಿದೆ. ಆ ಬಳಕೆಯಿಂದ ಬೆಳೆಗೆ ಬರುವ ರೋಗಗಳನ್ನ ನಿಯಂತ್ರಿಸುವುದರ ಜೊತೆಗೆ ಪೋಷಕಾಂಶಗಳು ಚೆನ್ನಾಗಿ ದೊರೆಯುವುದರಿಂದ ಹೆಚ್ಚು ಇಳುವರಿಯನ್ನ ಪಡೆಯಬಹುದಾಗಿದೆ. ಹಾಗೆ ನಾವು ಪ್ರಮುಖ ಪೋಷಕಾಂಶಗಳ ಜೊತೆಗೆ ಲಘು ಪೋಷಕಾಂಶಗಳನ್ನು ಕೂಡ ಈ ಬೆಳೆಗೆ ಕೊಡೋದು ಬಹಳ ಅಗತ್ಯವಾಗಿರುತ್ತೆ. ಸೊ ಅದರಲ್ಲಿ ನಾವು ಜಿಂಜರ್ ಸ್ಪೆಷಲ್ ಅಥವಾ ಶುಂಠಿ ಸ್ಪೆಷಲ್ ಅಂತ ಏನ್ ಹೇಳ್ತೀವಿ, ಅದು ಲಘು ಪೋಷಕಾಂಶಗಳಲ್ಲಿ ಹೆಚ್ಚಾಗಿರುತ್ತೆ. ಸೊ ಈ ಒಂದು ಲಘು ಪೋಷಕಾಂಶಗಳು ಯುಕ್ತ ಇರುವಂತ ಪೋಷಕಾಂಶಗಳನ್ನ ನಾವು ಬೆಳೆಗೆ ಕೊಡೋದ್ರಿಂದ ಇದನ್ನ ಯಾವ ರೀತಿ ಕೊಡಬೇಕು ಅಂತಂದ್ರೆ, ಮೊದಲು 5 ಗ್ರಾಂ ಪ್ರತಿ ಲೀಟರ್ಗೆ ಬೆರೆಸ್ಬಿಟ್ಟು ನಾಟಿ ಮಾಡಿದ 45 ದಿನಗಳ ನಂತರ ಹಾಗೂ ಪ್ರತಿ 45 ದಿನಗಳ ಅಂತರದಲ್ಲಿ ಈ ಮಿಶ್ರಣವನ್ನ 6 ತಿಂಗಳವರೆಗೆ 3-4 ಬಾರಿ ನಾವು ಬೆಳೆಗೆ ಕೊಡಬೇಕಾಗತ್ತೆ. ಸೊ ಈ ತರ ಲಘು ಪೋಷಕಾಂಶಗಳನ್ನ ಬೆಳೆಗೆ ಕೊಡೋದ್ರಿಂದ ಏನಿಲ್ಲ ಅಂದ್ರೂ ನಮ್ಗೆ 10-12% ಹೆಚ್ಚಿನ ಇಳುವರಿಯನ್ನ ನಾವು ಕಾಣಬಹುದಾಗಿದೆ ಸರ್. ಈ ಒಂದು ಜಿಂಜರ್ ಸ್ಪೆಷಲ್ ಏನಿದೆಯೋ ಎಷ್ಟು ಸಾರಿ ಸಿಂಪಡಣೆಯನ್ನ ಮಾಡಬೇಕಾಗುತ್ತೆ? ಡೀಟೇಲ್ ಆಗಿ ಹೇಳೋದಾದ್ರೆ ಶುಂಠಿ ಸ್ಪೆಷಲ್ ಏನಿದೆ, ಅದು ಒಂದು ನಿರ್ದಿಷ್ಟ ಲಘು ಪೋಷಕಾಂಶ ಮಿಶ್ರಣ ಆಗಿದೆ. ಈ ಮಿಶ್ರಣವನ್ನ ಕ್ಯಾಲಿಕಟ್ ಕೇರಳದಲ್ಲಿರುವ ಭಾರತೀಯ ಮಸಾಲ ಪದಾರ್ಥಗಳ ಸಂಶೋಧನಾ ಸಂಸ್ಥೆಯಿಂದ ಸಂಶೋಧನೆಗೊಂಡು ಶುಂಠಿ ಬೆಳೆಗೆ ಪ್ರಮಾಣೀಕರಿಸಿ ಶಿಫಾರಸು ಮಾಡಿದ ಎಲೆಗಳ ಮೇಲೆ ನಾವು ಸಿಂಪಡಣೆಯನ್ನ ಮಾಡಬೇಕಾಗತ್ತೆ. ಸೊ ಈ ಶುಂಠಿ ಸ್ಪೆಷಲ್ ಉಪಯೋಗಿಸೋ ವಿಧಾನ ಏನಂದ್ರೆ, ಸೊ 1 ಹೆಕ್ಟೇರ್ ಪ್ರದೇಶಕ್ಕೆ 3 ಕೆಜಿ ಶುಂಠಿ ಸ್ಪೆಷಲ್ ಅನ್ನು 600 ಲೀಟರ್ ಶುದ್ಧ ನೀರಿನಲ್ಲಿ ಮಿಶ್ರಣ ಮಾಡಿ ಉಪಯೋಗಿಸಬೇಕಾಗತ್ತೆ. ಸೊ ಮೊದಲನೇ ಸಿಂಪಡಣೆ ಶುಂಠಿ ನಾಟಿ ಮಾಡಿದ 30-45 ದಿನಗಳ ನಂತರ ಕೊಡಬೇಕಾಗತ್ತೆ ನಾವು. ಸೊ ಹೀಗೆ ಪ್ರತಿ 45 ದಿನಗಳ ಅಂತರದಲ್ಲಿ ಈ ಮಿಶ್ರಣವನ್ನ 6 ತಿಂಗಳವರೆಗೆ ಯಾವಾಗಾದ್ರೂ ಆಗಿರ್ಬೋದು, 45 ದಿನಕ್ಕೆ ಅಂತ ಸ್ಪೆಸಿಫಿಕ್ ಆಗಿ ಅಂದ್ರೆ ಎವ್ರಿ 45 ಡೇಸ್ ಕೊಡಬೇಕು ಅಂತ ಏನಿಲ್ಲ. ಸೊ 45 ದಿನಗಳ ಅಂತರದಲ್ಲಿ ನಾವು ಕೊಡಬೇಕಾಗತ್ತೆ. 3-4 ಬಾರಿ ಶಿಫಾರಸು ಮಾಡಲಾಗಿದೆ ಸರ್. ಸೊ ಇದರಿಂದ ಆಗುವಂತ ಉಪಯೋಗ ಏನಂದ್ರೆ, ಸೊ ಈ ಮಿಶ್ರಣದಿಂದ ಅಧಿಕ ಗುಣಮಟ್ಟ ಮತ್ತು ಇಳುವರಿಯನ್ನ ನಾವು ಪಡಿಬಹುದಾಗಿದೆ. ಅದ್ರ ಜೊತೆಗೆ ಬೆಳೆಗೆ ಬೇಕಾದಂತ ಸೂಕ್ತ ಲಘು ಪೋಷಕಾಂಶಗಳು ಕೂಡ ಒದಗಿಸ್ದಂಗೆ ಆಗತ್ತೆ. ಸೊ ಇದರಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳು ಕೂಡ ನಾವು ಕೈಗೊಳ್ಬೇಕಾಗತ್ತೆ. ಸಿಂಪಡಣೆಯನ್ನ ಬೆಳಗ್ಗೆ 6 6:00 ಒಳಗೆ ನಾವು ಮುಗಿಸ್ಕೋಬೇಕು. ಹಾಗೆ ಸಾಯಂಕಾಲ 4-6 ಒಳಗಡೆ ನಾವು ಸಿಂಪಡಣೆಯನ್ನ ಮಾಡಬೇಕಾಗತ್ತೆ. ಹಾಗೆ ಈ ಒಂದು ಸಿಂಪಡಣೆಯನ್ನ ಮಾಡಬೇಕಾದ್ರೆ ರಸಸಾರ 7 ಅಷ್ಟೇ ಇರಬೇಕು. ಅದ್ರ ಮೇಲೂ ಇರಬಾರ್ದು, ಅದ್ರ ಕೆಳಗಡೆ ಇರಬಾರ್ದು. ಸೊ ಅದರ ರಸಸಾರವನ್ನ ನಾವು ಕಾಪಾಡ್ಕೊಳ್ಬೇಕಾಗತ್ತೆ. ಸೊ ಇದ್ರ ಜೊತೆಗೆ ಈ ಒಂದು ಮಿಶ್ರಣ ಶುಂಠಿ ಸ್ಪೆಷಲ್ ಅಂತ ನಾವು ಏನ್ ಹೇಳಿದ್ವಿ, ಇದ್ರ ಜೊತೆಗೆ ಯಾವುದೇ ಶಿಲೀಂದ್ರನಾಶಕಗಳಾಗಿರಲಿ ಕೀಟನಾಶಕಗಳಾಗಿರಲಿ ನಾವು ಬಳಕೆ ಮಾಡಬಾರ್ದು ಸರ್. ಸೊ ಈ ರೀತಿ ಇದೊಂದನ್ನೇ ನಾವು ಪ್ರತಿ ಲೀಟರ್ ನೀರಿಗೆ 5 ನಾವು ಸಿಂಪಡಣೆ ಮಾಡಬೇಕಾಗತ್ತೆ. ಅಂತಂದ್ರೆ ಈ ಶುಂಠಿಯ ಬೆಳವಣಿಗೆಗೆ ಏನೆಲ್ಲ ಲಘು ಪೋಷಕಾಂಶಗಳು ಅಗತ್ಯ ಇದೆಯೋ ಆ ಎಲ್ಲಾ ಲಘು ಪೋಷಕಾಂಶಗಳನ್ನು ಕೂಡ ಈ ಜಿಂಜರ್ ಸ್ಪೆಷಲ್ ಅಥವಾ ಶುಂಠಿ ಸ್ಪೆಷಲ್ ಅಂತ ಹೇಳಿ ಏನ್ ಕರೀತಾರೋ ಇದರಲ್ಲಿ ಅಡಕವನ್ನ ಮಾಡಲಾಗಿರುತ್ತೆ. ಅದನ್ನ ನಾವು ಸಿಂಪಡಣೆಯ ರೂಪದಲ್ಲಿ ನೀಡಿದ್ದೆ ಆದಲ್ಲಿ ಶುಂಠಿಯ ಬೆಳೆ ಬಹಳ ಚೆನ್ನಾಗಿ ಬರಲಿಕ್ಕೆ ಅನುಕೂಲ ಆಗುತ್ತೆ. ಈ ಮೂಲಕ ಒಳ್ಳೆಯ ಇಳುವರಿಯನ್ನ ಪಡೆಯಬಹುದು. ಈ ಒಂದು ಬೆಳೆಯ ಮೇಲೆ ಆಗ್ತಕ್ಕಂತಹ ರೋಗ ಮತ್ತೆ ಕೀಟಗಳನ್ನು ಕೂಡ ನಿಯಂತ್ರಣವನ್ನ ಮಾಡಬಹುದು ಅನ್ನುವಂಥದ್ದು. ಈ ಶುಂಠಿ ಅನ್ನುವಂಥದ್ದು ನೀರಾವರಿಯ ಬೆಳೆ, ನೀರಿಲ್ಲದೆ ಇದ್ರೆ ಶುಂಠಿಯನ್ನ ಬೆಳೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೀರಿನ ನಿರ್ವಹಣೆಯನ್ನ ಹೇಗೆ ಮಾಡಬೇಕಾಗುತ್ತೆ? ಮಣ್ಣು ಮತ್ತು ಹವಗುಣವನ್ನ ಆಧರಿಸಿ 6-8 ನೀರಾಯಿಸಬೇಕಾಗತ್ತೆ. ಸೊ ಯಾವಾಗ್ಲೂ ಮಡಿಗಳನ್ನ ಕಳೆಗಳಿಂದ ಮುಕ್ತವಾಗಿಡೋಕ್ಕೋಸ್ಕರ ಹಸಿರು ಎಲೆಗಳಿಂದ ಹೊದಿಕೆ ಮಾಡಬೇಕಾಗತ್ತೆ ಸರ್. ಅದನ್ನ ಹಸಿರು ಎಲೆಗಳಿಂದ ನೀವು ಹೊದಿಕೆ ಮಾಡಿದಾಗ ಅದಕ್ಕೆ ಬೇಕಾದಂತ ನೀರು ಹೆಚ್ಚು ಆಗೋದನ್ನ ಸ್ವಲ್ಪ ಕಡಿಮೆ ಮಾಡತ್ತೆ. ಸೊ ಹೊದಿಕೆ ಆಗೋದ್ರಿಂದ ಆವಿ ಆಗುವಂತ ನೀರು ಅಲ್ಲೇ ಉಳ್ಕೊಳ್ಳುತ್ತೆ. ತೇವಾಂಶ ಹಂಗೆ ಕಾಪಾಡ್ಕೊಳ್ಳುತ್ತೆ ಮತ್ತೆ ನೀವು ಹೇಳ್ದಂಗೆ ಸಂರಕ್ಷಣೆ ಆಗತ್ತೆ. ಸೊ ಹಾಗಾಗಿ ಹಸಿರು ಎಲೆಗಳಿಂದ ಹೊದಿಕೆ ಮಾಡೋದ್ರಿಂದ ಉತ್ತಮ ಮೊಳಕೆ ಕೂಡ ಬರೋದ್ರ ಜೊತೆಗೆ ಮಣ್ಣಿನ ಒಂದು ಸಾವಯವ ಅಂಶನೂ ಕೂಡ ಜಾಸ್ತಿ ಆಗತ್ತೆ. ಹಾಗೆ ಮಣ್ಣಿನ ತೇವಾಂಶ ಹಾಗೂ ಸವಕಳಿಯನ್ನು ಕೂಡ ನಾವು ತಡೆಗಟ್ಟಬಹುದಾಗಿದೆ ಸರ್. ಹೀಗೆ ಈ ಒಂದು ನೀರಿನ ನಿರ್ವಹಣೆಯನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ಮಾಡಲಾಗುತ್ತೆ. ಇತ್ತೀಚೆಗೆ ಗದ್ದೆಗಳಲ್ಲಿ ಮತ್ತೆ ಸಾಮಾನ್ಯವಾಗಿ ಹೊಲಗಳಲ್ಲಿ ಹೆಚ್ಚು ಅಡಿಕೆ ಗಿಡಗಳನ್ನ ನಾವು ಬೆಳೀತಾ ಇರತಕ್ಕಂಥದ್ದನ್ನ ಗಮನಿಸಬಹುದು. ಹಾಗೂ ಈ ತೋಟಗಾರಿಕೆ ಬೆಳೆಗಳತ್ತ ಹೆಚ್ಚು ಒಲವನ್ನ ನಮ್ಮ ಕೃಷಿಕರು ತೋರಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಹೊಸದಾಗಿ ಮಾಡಿರ್ತಕ್ಕಂಥ ತೋಟಗಳಲ್ಲಿಯೂ ಕೂಡ ಅಂತರ್ಬೆಳೆಯಾಗಿ ಈ ಶುಂಠಿಯನ್ನ ಬೆಳೆದುಕೊಳ್ಬಹುದಾ ಹೇಗೆ? ಹೌದು, ಈ ಶುಂಠಿ ಬೆಳೆಯನ್ನ ಅಂತರ್ಬೆಳೆಯಾಗಿ ನಾವು ಈ ತೆಂಗು ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ಕಿತ್ತಳೆ ಆಗಿರ್ಬೋದು, ಸೊ ಇವೆಲ್ಲಾ ಮರಗಳಲ್ಲಿ ಕೂಡ ಅಂತರ್ಬೆಳೆಯಾಗಿ ಶುಂಠಿಯನ್ನ ನಾವು ಬೆಳಿಬಹುದಾಗಿದೆ. ಹಾಗೆ ಶುಂಠಿಗೆ ಪರ್ಯಾಯ ಬೆಳೆ ಕೂಡ ಇದೆ. ಶುಂಠಿಗೆ ಪರ್ಯಾಯ ಬೆಳೆ ಅಂತಂದ್ರೆ ರಾಗಿ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಈ ಎಲ್ಲಾ ತರಕಾರಿ ಬೆಳೆಗಳನ್ನ ನಾವು ಬೆಳ್ಕೋಬಹುದಾಗಿದೆ ಶುಂಠಿ ಪರ್ಯಾಯವಾಗಿ. ಪರ್ಯಾಯವಾಗಿ ಅಂತ ಅಂದ್ರೆ ಶುಂಠಿ ಬೇಡ ಅಂತ ಅಂದ್ರೆ ನಾವು ಆತರ ರಾಗಿ, ಯಾಕಂದ್ರೆ ಇದೊಂದು ಸ್ವಲ್ಪ ಎಕ್ಸಾಸ್ಟಿವ್ ಕ್ರಾಪ್ ಸರ್, ಅಂದ್ರೆ ಹೆಚ್ಚು ಪೋಷಕಾಂಶಗಳನ್ನ ತಗೊಳುತ್ತೆ ಕೇಳುತ್ತೆ. ಹಾಗಾಗಿ ನಾವು ಹೆಚ್ಚು ಪೋಷಕಾಂಶಗಳನ್ನ ನಾವು ಕೊಟ್ಟಾಗ ಬೇರೆ ಬೆಳೆಗಳು ಸ್ವಲ್ಪ ಬೆಳೆಯೋದಕ್ಕೆ ತೊಂದರೆ ಆಗುತ್ತೆ, ಇಲ್ಲಾಂದ್ರೆ ಆ ಬೆಳೆಗಳಿಗೆ ನಾವು ಹೆಚ್ಚು ಪೋಷಕಾಂಶಗಳನ್ನ ಮತ್ತೆ ಒದಗಿಸಬೇಕಾಗತ್ತೆ. ಸೊ ಹಾಗಾಗಿ ಶುಂಠಿ ಬೆಳೆ ಪರ್ಯಾಯವಾಗಿ ನಾವು ರಾಗಿ ಆಗಿರ್ಬೋದು, ಭತ್ತ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಅಥವಾ ಯಾವುದೇ ತರಕಾರಿ ಬೆಳೆಗಳನ್ನ ಕೂಡ ನಾವು ಬೆಳ್ಕೋಬಹುದಾಗಿದೆ. ತಾವು ಪ್ರಾರಂಭದಲ್ಲೇ ಹೇಳಿದಾಗೆ ಶುಂಠಿ ಅನ್ನುವಂಥದ್ದು ದೀರ್ಘಾವಧಿ ಬೆಳೆ, ಸುಮಾರು 7-8 ಬೇಕಾಗುತ್ತೆ. 7-8 ಕೂಡ ನಮಗೆ ಬೇರೆ ಯಾವುದೇ ತರದ ಆದಾಯ ಇರೋದಿಲ್ಲ. ಆ ಕಾರಣಕ್ಕಾಗಿ ನಾವು ಏನಾದರೂ ಇದರಲ್ಲಿ ಮಿಶ್ರ ಬೆಳೆಯಾಗಿ ಬೆಳೆದುಕೊಳ್ಬಹುದು ಹೇಗೆ? ಇದೊಂದು ಹೆಚ್ಚು ಪೋಷಕಾಂಶಗಳನ್ನ ಬಯಸುವಂತ ಒಂದು ಬೆಳೆ. ಸೊ ಇದಕ್ಕೆ ನಾವು ಯಾವುದೇ ಮಿಶ್ರ ಬೆಳೆಗಳನ್ನ ನಾವು ಹೇಳೋದಿಲ್ಲ, ಯಾಕಂದ್ರೆ ಇದನ್ನೇ ಒಂದು ಅಂತರ ಬೆಳೆಯಾಗಿ ಬೆಳೀತಾ ಇದ್ದಾರೆ. ಸೊ ಇದಕ್ಕೆ ನಾವು ಅಂತರ ಬೆಳೆಯಾಗಿ ನಾವು ಯಾವ್ದು ಕೊಡೋದಿಲ್ಲ. ರೈತರು ಕೂಡ ಈಗ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಅಂದ್ರೆ ಈಗ ಮೆಣಸಿನ ಬೆಳೆ ಆಗಿರ್ಬೋದು, ಅಥವಾ ಬೀನ್ಸ್ ಬೆಳೆ ಆಗಿರ್ಬೋದು, ಟೊಮ್ಯಾಟೊ ಆಗಿರ್ಬೋದು, ಜೋಳ ಆಗಿರ್ಬೋದು, ಅಥವಾ ಸೋಯಾ ಆಗಿರ್ಬೋದು, ಇವುಗಳನ್ನ ಹಾಕೊಳ್ತಾ ಬರ್ತಾ ಇದ್ದಾರೆ. ಬಟ್ ಸಾಮಾನ್ಯವಾಗಿ ಕೇಂದ್ರದಿಂದ ನಾವು ಮಿಶ್ರ ಬೆಳೆಗಳನ್ನ ಶಿಫಾರಸು ಮಾಡೋದಿಲ್ಲ, ಯಾಕಂದ್ರೆ ನಾ ಹೇಳ್ದಂಗೆ ಹೆಚ್ಚು ಪೋಷಕಾಂಶಗಳನ್ನ ಈ ಬೆಳೆಗೆ ಬೇಕಾಗತ್ತೆ. ಸೊ ನಾವು ಮಿಶ್ರ ಬೆಳೆಯಾಗಿ ಬೆಳೆದ್ರೆ ಮತ್ತೆ ನಾವು ಹೆಚ್ಚು ಹೆಚ್ಚು ಪೋಷಕಾಂಶಗಳನ್ನ ಕೊಡಬೇಕಾಗತ್ತೆ. ಇದರಿಂದ ಮಣ್ಣಿನ ಒಂದು ಫಲವತ್ತತೆ ಏನಾಗುತ್ತೆ, ಅದು ಕಳ್ಕೊಳ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ಮಿಶ್ರ ಬೆಳೆಗಳನ್ನ ಶಿಫಾರಸು ಮಾಡೋದಿಲ್ಲ. ಮಾಡ್ತಾರೆ, ಮಾಡಬೇಕು ಅನ್ನೋದಾದ್ರೆ ಜೋಳ ಆಗಿರ್ಬೋದು, ತರಕಾರಿ ಬೆಳೆಗಳನ್ನ ಹಾಕೋಬಹುದಾಗುತ್ತೆ. ಅದು ಕೂಡ ಮನೆಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋದು ಸೂಕ್ತ. ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಹೆಚ್ಚು ಪೋಷಕಾಂಶಗಳು ಬೇಕು. ಅದರ ನಡುವೆ ಬೇರೆ ಬೆಳೆಯನ್ನ ಹಾಕಿದಂತ ಸಂದರ್ಭದಲ್ಲಿ ಅಲ್ಲಿ ಪೈಪೋಟಿ ಹೆಚ್ಚಾಗುತ್ತೆ, ಹಾಗಾಗಿ ಈ ಬೆಳೆಗೂ ಕೂಡ ಪೋಷಕಾಂಶ ಸಾಕಾಗಲ್ಲ, ನಾವು ಹಾಕೊಂಡಿರ್ತಕ್ಕಂಥ ಮಿಶ್ರ ಬೆಳೆಗೂ ಕೂಡ ಸಾಕಾಗಲ್ಲ. ಅವಾಗ ಎರಡರಿಂದಲೂ ಕೂಡ ನಾವು ನಿರೀಕ್ಷಿತವಾದಂತಹ ಒಂದು ಇಳುವರಿಯನ್ನ ಪಡೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಮಿಶ್ರ ಬೆಳೆಗಳನ್ನ ಯಾವ್ದನ್ನು ಕೂಡ ತಾವು ಶಿಫಾರಸು ಮಾಡೋದಿಲ್ಲ. ಆದರೂ ಕೂಡ ನಮ್ಮ ಮನೆಗೆ ಅಗತ್ಯ ಇರತಕ್ಕಂಥ ಮೆಣಸಿನಕಾಯಿ ಆಗಿರ್ಬೋದು, ಟೊಮೊಟೊ ಆಗಿರ್ಬೋದು, ಒಂದಷ್ಟು ಬದನೆ ಆಗಿರ್ಬೋದು, ಬೀನ್ಸು ಅಥವಾ ಇನ್ನು ಕೆಲವು ಸೊಪ್ಪಿನ ಗಿಡಗಳನ್ನ ನಾವೊಂದಷ್ಟು ಮನೆಗೆ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಬೆಳ್ಕೊಳ್ತಕ್ಕಂಥದ್ದು ಹೆಚ್ಚು ಸೂಕ್ತ ಅನ್ನುವಂಥದ್ದು. ಈ ಒಂದು ಶುಂಠಿ ಬೆಳೆಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ಏನ್ ಹೇಳಿಕ್ ಇಷ್ಟಪಡ್ತೀರಿ? ಶುಂಠಿ ಬೆಳೆ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವುದೇ ಬೆಳೆನ ತಗೊಂಡ್ರು ರೈತರು ಗಮನಿಸಬೇಕಾದಂತ ವಿಚಾರ ಏನು ಅಂದ್ರೆ, ಆ ಒಂದು ಪ್ರದೇಶಕ್ಕೆ ಸೂಕ್ತವಾದಂತ ತಳಿಗಳು ಯಾವುದು, ಅದ್ರ ಬಿತ್ತನೆ ಮಾಡುವಂತ ನಾಟಿ ಕಾಲ ಯಾವುದು, ಅದಕ್ಕೆ ಯಾವ್ದ ಅಂತರ ನಾವು ಬಳಸಬೇಕಾಗತ್ತೆ, ಕಾಪಾಡ್ಕೋಬೇಕಾಗತ್ತೆ, ಯಾವ ಅಂತರದಲ್ಲಿ ನಾವು ಹಾಕಿದ್ರೆ ಬೆಳೆಯಲ್ಲಿ ಉತ್ತಮ ಇಳುವರಿನ ನಾವು ತಗೋಬಹುದು, ಆಮೇಲೆ ಯಾವುದೇ ಒಂದು ಬೆಳೆ ಆಗಿರ್ಲಿ ಒಂದು ಎಕರೆಗೆ ಅಥವಾ ಹೆಕ್ಟೇರ್ಗೆ ಎಷ್ಟು ಪ್ರಮಾಣದಲ್ಲಿ ನಮಗೆ ಬಿತ್ತನೆ ಸಾಮಗ್ರಿಗಳು ಬೇಕಾಗತ್ತೆ, ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಎಷ್ಟು ನಾವು ಬಳಸಬೇಕಾಗತ್ತೆ, ರಾಸಾಯನಿಕ ಗೊಬ್ಬರಗಳನ್ನ ನಾವು ಎಷ್ಟು ಬಳಸಬೇಕಾಗತ್ತೆ, ಅದರಿಂದ ನಾವು ಇಳುವರಿ ಎಷ್ಟು ತಗೋಬೇಕಾಗತ್ತೆ ಅನ್ನೋದನ್ನೆಲ್ಲಾನು ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ರೈತರು ಈ ಒಂದು ಬೆಳೆನ ಬೆಳಿಬೇಕಾಗಿ ನನ್ನ ಕಡೆಯಿಂದ ಒಂದು ಕೋರಿಕೆ ಸರ್. ಸೊ ಇವೆಲ್ಲ ವಿಷಯಗಳನ್ನ ಅವ್ರು ತಿಳ್ಕೊಂಡು ಚೆನ್ನಾಗಿ ತಿಳ್ಕೊಂಡು ಆಮೇಲೆ ಅವ್ರು ಬೆಳೆಯೋದಕ್ಕೆ ಹೋದ್ರೆ ಅದರಿಂದ ಅವ್ರಿಗೆ ತುಂಬಾ ಲಾಭನ ಅವ್ರು ನಿರೀಕ್ಷೆ ಮಾಡಬಹುದು. ಇದ್ಯಾವ್ದು ಗೊತ್ತಿಲ್ಲದೆ ಅವರು ಯಾವ್ದು ತಳಿ ಅಂತ ಗೊತ್ತಿಲ್ಲ, ಯಾವ ಪ್ರದೇಶಕ್ಕೆ ಯಾವ್ದು ಸೂಕ್ತ ಅಂತ ಗೊತ್ತಿಲ್ಲದೆ ಯಾರೋ ಹೇಳಿದ್ರು ಎಲ್ಲೋ ಹೇಳಿದ್ರು ಅಂತ ಹೇಳಿ ಬಂದು ಹಾಕೋದು ಅದು ತುಂಬಾ ತಪ್ಪಾಗತ್ತೆ. ಸೊ ಆದಷ್ಟು ನಮ್ಮ ಕೇಂದ್ರದಲ್ಲಿ ವಿಜ್ಞಾನಿಗಳಿದ್ದಾರೆ, ಅವ್ರನ್ನ ಸಂಪರ್ಕ ಮಾಡಬಹುದು, ಯಾವ್ದು ತಳಿಗಳು ಯಾವ ಪ್ರದೇಶಕ್ಕೆ ಸೂಕ್ತ ಅಂತ ತಿಳ್ಕೋಬಹುದು, ಆ ಸೂಕ್ತ ತಳಿಗಳನ್ನ ಯಾವ ಟೈಮಲ್ಲಿ ಬಿತ್ತನೆ ಮಾಡಬೇಕು, ಅದಕ್ಕೆ ಅಂತರ ಏನ್ ಕಾಪಾಡ್ಕೊಳ್ಬೇಕು, ಹಾಗೆ ಒಂದು ಎಕರೆಗೆ ಅಥವಾ ಹೆಕ್ಟೇರ್ ಪ್ರದೇಶಕ್ಕೆ ಎಷ್ಟು ಬಿತ್ತನೆ ಸಾಮಗ್ರಿಗಳು ಬೇಕಾಗತ್ತೆ ತಿಳ್ಕೊಬೇಕು, ಆಮೇಲೆ ಅದರಿಂದ ಉತ್ತಮ ಇಳುವರಿಯನ್ನ ಅವರು ನಿರೀಕ್ಷೆ ಮಾಡಬಹುದಾಗಿದೆ ಸರ್. ನೋಡಿ, ಶುಂಠಿ ಅನ್ನುವಂಥದ್ದು ತಾವಾಗ್ಲೇ ಹೇಳಿದಾಗೆ ದೀರ್ಘಾವಧಿ ಬೆಳೆ, ಸುಮಾರು 7-8 ತಿಂಗಳವರೆಗೂ ಬೇರೆ ಇನ್ನೇನನ್ನು ಕೂಡ ಬೆಳಿಲಿಕ್ಕಾಗಲ್ಲ, ಅಲ್ಲಿವರೆಗೂ ಕೂಡ ನಾವು ನಮ್ಮ ಭೂಮಿಯನ್ನ ಮೀಸಲಾಗಿ ಇಡಬೇಕಾಗುತ್ತೆ. ಅದರ ಜೊತೆಗೆ ಹೆಚ್ಚು ಬಂಡವಾಳವನ್ನು ಕೂಡ ಬೇಡತಕ್ಕಂತಹ ಒಂದು ಬೆಳೆ ಶುಂಠಿಯ ಬಿತ್ತನೆ ಬೀಜದಿಂದ ಹಿಡಿದು ಅದಕ್ಕೆ ಬಳಸ್ತಕ್ಕಂತಹ ಬೇರೆ ಬೇರೆ ಪರಿಕರಗಳು ಏನಿರುತ್ತೋ ಅವೆಲ್ಲದಕ್ಕೂ ಕೂಡ ಹೆಚ್ಚು ಹಣವನ್ನ ಬೇಡುತ್ತೆ. ಹಾಗಾಗಿ ಹೆಚ್ಚು ಬಂಡವಾಳವನ್ನು ಹಾಕ್ತಕ್ಕಂಥ ಸಂದರ್ಭದಲ್ಲಿ, ದೀರ್ಘಾವಧಿ ಬೆಳೆ ಆಗಿರತಕ್ಕಂಥ ಸಂದರ್ಭದಲ್ಲಿ, ಈ ಶುಂಠಿಯನ್ನ ಯಾವ ತಳಿ ಸೂಕ್ತ, ಯಾವ ಸಮಯದಲ್ಲಿ ಹಾಕಬೇಕು, ಹೇಗೆ ಹಾಕಬೇಕು, ಹೇಗೆ ಬೀಜೋಪಚಾರವನ್ನು ಮಾಡಬೇಕು, ಏನೆಲ್ಲ ಪೋಷಕಾಂಶಗಳನ್ನ ಯಾವ ಯಾವ ಹಂತದಲ್ಲಿ ನೀಡಬೇಕು, ಇದಿಷ್ಟನ್ನು ಕೂಡ ತಿಳಿದುಕೊಂಡು ಬೆಳೆಯುವಂಥದ್ದು ಒಳ್ಳೆಯ ಕ್ರಮ ಆಗುತ್ತೆ. ಈ ಕ್ರಮದಿಂದ ಹೆಚ್ಚಿನ ಇಳುವರಿಯನ್ನ ಪಡೆಯಬಹುದು ಮತ್ತು ಒಳ್ಳೆಯ ಬೆಲೆಯನ್ನು ಕೂಡ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಈ ಶುಂಠಿ ಬೆಳೆಯ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ಕೇಳುಗರು ತಮ್ಮನ್ನು ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ? ಸರ್, ನನ್ನ ಹೆಸರು ಡಾಕ್ಟರ್ ಪಲ್ಲವಿ ಅಂತ ನಾನು ಮುಂಚೆನೆ ನಿಮಗೆ ವಿವರಿಸಿದೆ. ಸೊ ಈ ನಾವು ಕೃಷಿ ವಿಜ್ಞಾನ ಕೇಂದ್ರ ಕಂದಲಿಯಲ್ಲೇ ಸಿಗ್ತೇವೆ. ಸೊ ನನ್ನ ಫೋನ್ ನಂಬರ್ ಕೂಡ ನೀವು ತಗೋಬಹುದು. ಸೊ 9753501583 ಈ ನಂಬರ್ಗೆ ನೀವು ಸಂಪರ್ಕನು ಕೂಡ ಮಾಡಬಹುದಾಗಿದೆ. ಸಂಪರ್ಕ ಸಂಖ್ಯೆಯನ್ನು ಇನ್ನೊಮ್ಮೆ ಹೇಳಿ. 9743501583. ಒಳ್ಳೆಯದು ಡಾಕ್ಟರ್ ಪಲ್ಲವಿ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಶುಂಠಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳನ್ನು ಕುರಿತು ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಶುಂಠಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳು ಈ ಕುರಿತಂತೆ ಹಾಸನ ತಾಲೂಕು ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿ ಡಾಕ್ಟರ್ ಎನ್ ಪಲ್ಲವಿ ಅವರೊಂದಿಗಿನ ಸಂದರ್ಶನ ಕೇಳಿದರೆ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಕೃಷಿಕರಿಗೆ ಮಾಹಿತಿ. ರೈತ ಬಂಧುವರೇ, ನಮ್ಮ ಇಂದಿನ ಕೃಷಿಕರಿಗೆ ಮಾಹಿತಿಯಲ್ಲಿ SRI ಪದ್ಧತಿಯಲ್ಲಿ ನಾವು ಯಾವ ರೀತಿ ಭತ್ತವನ್ನು ನಾಟಿ ಮಾಡಬೇಕು ಅನ್ನೋ ಕುರಿತಂತೆ ಮಾಹಿತಿಯನ್ನು ಗಮನಿಸೋಣ. ಭತ್ತದ ಬೆಳೆಯಲ್ಲಿ ನೀರಿನ ಮಿತ ಬಳಕೆ ಹಾಗೂ ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿಯನ್ನು ಪಡೆಯಲು SRI ಶ್ರೀ ಬೇಸಾಯ ಪದ್ಧತಿಯು ನೂತನ ಆವಿಷ್ಕಾರವಾಗಿದೆ. ಪ್ರಸ್ತುತ ಬೇಸಿಗೆಯ ಹಂಗಾಮಿನಲ್ಲಿ ಶ್ರೀ ಪದ್ಧತಿಯನ್ನು ಅನುಸರಿಸಿ ಮಾಡಿದಂತಹ ಭತ್ತದ ಬೆಳೆಯಿಂದ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಭತ್ತವು ರಾಜ್ಯದ ನೀರಾವರಿ ಪ್ರದೇಶದ ಪ್ರಮುಖ ಬೆಳೆ. ಪ್ರಸ್ತುತ ಪದ್ಧತಿಯಲ್ಲಿ 4.5 ಸೆಂಟಿಮೀಟರ್ನಷ್ಟು ಆಳಕ್ಕೆ ನೀರನ್ನು ನಿರಂತರವಾಗಿ ನಿಲ್ಲಿಸಿ ಭತ್ತವನ್ನು ಬೆಳೆಸುವುದು ವಾಡಿಕೆ. ವಾಸ್ತವವಾಗಿ ಭತ್ತವು ನಿಂತ ನೀರಿನಲ್ಲಿ ಬೆಳೆಯಬಹುದಾದರೂ ನೀರನ್ನು ನಿರಂತರವಾಗಿ ನಿಲ್ಲಿಸುವುದು ಅನಿವಾರ್ಯವಲ್ಲ. ಬದಲಾಗಿ ರಾಗಿ ಅಥವಾ ಇನ್ನಿತರೆ ಅರೆ ನೀರಾವರಿ ಬೆಳೆಗಳಂತೆ ಭತ್ತವನ್ನು ಕೇವಲ 4-5 ದಿನಗಳಿಗೆ ಒಮ್ಮೆ ನೀರನ್ನು ಹಾಯಿಸಿ ಮಣ್ಣಿನಲ್ಲಿ ತೇವಾಂಶ ಇರುವಂತೆ ನೋಡಿಕೊಂಡು ಯಶಸ್ವಿಯಾಗಿ ಬೆಳೆಯಬಹುದು. ಈ ದಿಸೆಯಲ್ಲಿ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಪ್ರಯೋಗವನ್ನು ನಡೆಸಿ ನೀರಿನ ಮಿತ ಬಳಕೆ ಹಾಗೂ ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿಗೆ ಈ ಪದ್ಧತಿಯು ಸಹಕಾರಿ ಆಗಬಹುದು ಎಂಬ ಅಂಶವನ್ನು ಖಚಿತಪಡಿಸಲಾಗಿದೆ. ಮಡಗಾಸ್ಕರ್ ಅಥವಾ ಶ್ರೀ ಪದ್ಧತಿಯ ಮುಖ್ಯ ಅಂಶಗಳು ಏನು? ಒಂದೊಂದಾಗಿ ನೋಡೋದಾದರೆ, ಅತಿ ಚಿಕ್ಕ ವಯಸ್ಸಿನ ಸಸಿಗಳನ್ನು ನಾಟಿ ಮಾಡುವುದು. 8-12 ದಿನಗಳ ವಯಸ್ಸಿನ, ಅಂತಂದ್ರೆ 2 ಎಲೆ ಹಂತದ ಒಂದೇ ಸಸಿಯನ್ನ ಪ್ರತಿ ಗುಣಿಗೆ ನಾಟಿ ಮಾಡಬೇಕು. ಇದರಿಂದ ಗರಿಷ್ಠ ಸಂಖ್ಯೆಯಲ್ಲಿ ತೆಂಡೆಗಳು ಬರುವುದು, ಹಾಗೇನೆ ಅತ್ಯುತ್ತಮ ಬೇರಿನ ಬೆಳವಣಿಗೆ ಆಗುತ್ತೆ. ಇನ್ನು ಜಾಗರೂಕತೆಯಿಂದ ನಾಟಿಯನ್ನ ಮಾಡ್ತಕ್ಕಂಥದ್ದು, ಸಸಿಮಡಿಯಿಂದ ಜಾಗರೂಕತೆಯಿಂದ ಪೈರಿಗೆ ಅಂಟಿಕೊಂಡಿರುವ ಬೀಜ, ಅದರ ಸುತ್ತಮುತ್ತಲಿನ ಮಣ್ಣು ಮತ್ತು ಬೇರಿನ ಸಮೇತ ಸಸಿಯನ್ನ ತೆಗೆದು ಗದ್ದೆಯಲ್ಲಿ ನಾಟಿ ಮಾಡಬೇಕು. ಆಳವಾಗಿ ನಾಟಿಯನ್ನ ಮಾಡಬಾರದು. ಸಸಿಮಡಿಯಿಂದ ಪೈರನ್ನ ತೆಗೆದ ಕೂಡಲೇ, ಅಂತಂದ್ರೆ 1/2 ಗಂಟೆಯ ಒಳಗಾಗಿ ನಾಟಿಯನ್ನ ಮಾಡಬೇಕು. ಇದರಿಂದ ವಾಡಿಕೆಯಂತೆ ನಾಟಿಯಾದ ನಂತರ ಸಸಿಗಳಿಗೆ ನಾಟಿಯ ಹಾನಿ ಆಗೋದಿಲ್ಲ. ಬದಲಾಗಿ ಜಾಗರೂಕತೆಯಿಂದ ನಾಟಿ ಮಾಡಿದ ಸಸಿಯು ಶೀಘ್ರದಲ್ಲೇ ಹೊಸ ಪ್ರದೇಶದಲ್ಲಿ ಹೊಂದಿಕೊಂಡು ಅದರ ಬೆಳವಣಿಗೆಯು ಕೂಡಲೇ ಪ್ರಾರಂಭಗೊಂಡು ಉತ್ತಮವಾಗಿ ತೆಂಡೆ ಹೊಡೆಯಲು ಅನುಕೂಲವಾಗುತ್ತೆ. ಹೆಚ್ಚು ಅಂತರದಲ್ಲಿ ನಾಟಿ, ಚೌಕಾಕಾರದಲ್ಲಿ ನಾಟಿಯನ್ನ ಮಾಡಬೇಕು. ಸಾಲಿನಿಂದ ಸಾಲಿಗೆ 10 ಅಂಗುಲ, ಅಂತಂದ್ರೆ 25 ಸೆಂಟಿಮೀಟರ್. ಹಾಗೇನೆ ಪ್ರತಿ ಸಾಲಿನಲ್ಲಿ ಪೈರಿನಿಂದ ಪೈರಿಗೆ 10 ಅಂಗುಲ, ಅಂತಂದ್ರೆ 25 ಸೆಂಟಿಮೀಟರ್ ಇರುವಂತೆ ಗುರುತನ್ನ ಮಾಡಿ ಪ್ರತಿ ಗುಣಿಗೆ ಮಣ್ಣು ಮತ್ತು ಬೀಜದ ಸಮೇತ ಒಂದು ಪೈರನ್ನು ಮಾತ್ರ ನಾಟಿ ಮಾಡಬೇಕು. ಇನ್ನು ಮುಖ್ಯ ಅಂಶದ ಮುಂದಿನ ಭಾಗ ಕಳೆ ನಿಯಂತ್ರಣ. ಬೆಳೆಯ ಯಾವುದೇ ಹಂತದಲ್ಲಿ ನೀರನ್ನ ಗದ್ದೆಯಲ್ಲಿ ನಿಲ್ಲಿಸದಿರುವುದು ಈ ಪದ್ಧತಿಯ ವಿಶೇಷ. ಮಣ್ಣಿನಲ್ಲಿ ಕೇವಲ ತೇವಾಂಶವಿರುವಂತೆ ಮಾತ್ರ ನೋಡಿಕೊಂಡ್ರೆ ಸಾಕು, ಸ್ವಾಭಾವಿಕವಾಗಿ ಅಂತಹ ಪರಿಸ್ಥಿತಿಗಳಲ್ಲಿ ಕಳೆಗಳ ಹಾವಳಿ ಹೆಚ್ಚು. ವೀಡರ್ ಉಪಕರಣಗಳನ್ನು, ಅಂತಂದ್ರೆ ರೋಟರಿ ವೀಡರ್ ಇರಬಹುದು, ಕೋನೋ ವೀಡರ್ ಅಥವಾ ಸೈಕಲ್ ಚಕ್ರದ ಮಾದರಿಯ ವೀಡರ್, ಇವುಗಳಲ್ಲಿ ಬೆಳೆಯಲ್ಲಿ ಎರಡೂ ದಿಕ್ಕಿನಲ್ಲಿ ಹಾಯಿಸೋದ್ರಿಂದ ಕಳೆಗಳನ್ನ ಯಶಸ್ವಿಯಾಗಿ ನಿರ್ವಹಿಸಬಹುದು. ನಾಟಿಯಾದ 10-12 ದಿನಗಳ ನಂತರ ಮೊದಲನೇ ಬಾರಿ ಈ ವೀಡ್ ಉಪಕರಣವನ್ನ ಉಪಯೋಗಿಸುವುದು ಉತ್ತಮ. ನಂತರ ಪ್ರತಿ 10 ದಿನಗಳ ಅಂತರದಲ್ಲಿ ಕನಿಷ್ಠ 4 ಬಾರಿ ಎರಡೂ ದಿಕ್ಕಿನಲ್ಲಿ ವೀಡರ್ ಉಪಕರಣಗಳನ್ನು ಹಾಯಿಸಿ ಕಳೆಯನ್ನ ನಿಯಂತ್ರಿಸಬಹುದು. ಈ ರೀತಿ ವೀಡರ್ ಉಪಕರಣವನ್ನ ಬಳಸೋದ್ರಿಂದ ಕಳೆಯನ್ನು ಮಣ್ಣಿಗೆ ಸೇರಿಸಿ ಕಳೆ ನಿಯಂತ್ರಿಸೋದಲ್ಲದೆ ಬೇರುಗಳಿಗೆ ಉತ್ತಮ ಆಮ್ಲಜನಕ ಚಾಲನೆಯಾಗಿ ಬೇರಿನ ಬೆಳವಣಿಗೆ ಹಾಗೂ ಮಣ್ಣಿನಲ್ಲಿರುವಂತಹ ಉಪಯುಕ್ತ ಸೂಕ್ಷ್ಮ ಜೀವಿಗಳ ವೃದ್ಧಿಗೆ ಸಹಕಾರಿಯಾಗುತ್ತೆ. ತನ್ಮೂಲಕ ಹೆಚ್ಚಿನ ಇಳುವರಿಗೆ ಪೂರಕಾಂಶವೂ ಉಂಟಾಗುತ್ತೆ. ಸಾವಯವ ಗೊಬ್ಬರಗಳ ಬಳಕೆ ಮಡಗಾಸ್ಕರ್ ಅಥವಾ ಶ್ರೀ ಪದ್ಧತಿಯ ಯಶಸ್ಸಿಗೆ ಹೆಚ್ಚು ಪ್ರಮಾಣದಲ್ಲಿ, ಅಂತಂದ್ರೆ ಪ್ರತಿ ಎಕರೆಗೆ 4 ಟನ್ ಸಾವಯವ ಗೊಬ್ಬರದ ಬಳಕೆಯ ಕೊಡುಗೆ ಅಪಾರ. ವೈವಿಧ್ಯಮಯ ಸಾವಯವ ಗೊಬ್ಬರಗಳಾದ ಹಸಿರೆಲೆ ಗೊಬ್ಬರ, ಕಾಂಪೋಸ್ಟ್ ತಿಪ್ಪೆ ಗೊಬ್ಬರ, ಗೋಡು, ವಿವಿಧ ಎಣ್ಣೆ ಹಿಂಡಿಗಳು, ಎರೆಗೊಬ್ಬರ, ಇವುಗಳಲ್ಲಿ ತಮಗೆ ಲಭ್ಯವಿರುವ ಗೊಬ್ಬರವನ್ನು ಸರಿಯಾದ ಪ್ರಮಾಣದಲ್ಲಿ ಬಳಸೋದ್ರಿಂದ ಸೂಕ್ಷ್ಮಜೀವಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೃದ್ಧಿಯಾಗಲು ಅನುಕೂಲವಾಗುತ್ತದೆ. ಮುಂದಿನ ದಿನಗಳಲ್ಲಿ ಸಾವಯವ ಗೊಬ್ಬರವನ್ನೇ ಉಪಯೋಗಿಸಿ ಭತ್ತದ ಬೇಸಾಯ ಮಾಡುವುದರ ಮೂಲಕ ರಸಗೊಬ್ಬರಗಳ ಮೇಲಿನ ಅವಲಂಬನೆ, ಹಾಗೇನೆ ಆ ಸಂಬಂಧ ವೆಚ್ಚವನ್ನು ಕಡಿತಗೊಳಿಸಬಹುದಾಗಿದೆ ಹಾಗೂ ಪರಿಸರ ಮಾಲಿನ್ಯವೂ ಕೂಡ ತಪ್ಪುತ್ತೆ. ನೀರು ನಿರ್ವಹಣೆ ವಾಡಿಕೆಯಂತೆ ನೀರನ್ನು ಗದ್ದೆಯಲ್ಲಿ ನಿಲ್ಲಿಸದೆ ಕೇವಲ ಮಣ್ಣಿನಲ್ಲಿ ತೇವಾಂಶ ಇರುವಂತೆ ಮಾತ್ರ ನೋಡಿಕೊಳ್ಬೇಕು. ನಾಟಿಯಾದ ನಂತರ ಮಣ್ಣಿನ ಗುಣಧರ್ಮವನ್ನು ಆಧರಿಸಿ 4-5 ದಿನಗಳಿಗೆ ಒಮ್ಮೆ ತೆಳುವಾಗಿ ನೀರನ್ನು ಹಾಯಿಸಿ ಭೂಮಿಯು ಒದ್ದೆಯಾಗುವಂತೆ ನೋಡಿಕೊಳ್ಬೇಕು. ನೀರು ಆಕಸ್ಮಿಕವಾಗಿ ಹೆಚ್ಚಾದಲ್ಲಿ ಆ ನೀರು ಬಸಿದು ಹೋಗುವಂತೆ ಪ್ರತಿ 2 ಮೀಟರ್ ಅಂತರದಲ್ಲಿ ಸುಮಾರು 10-15 ಅಂಗುಲ, ಅಂತಂದ್ರೆ 30-40 ಸೆಂಟಿಮೀಟರ್ ಅಗಲದ ಸಣ್ಣ ಬಸಿಗವಲೆಯನ್ನು ನಿರ್ಮಿಸಬೇಕು. ನೀರು ಹಾಯಿಸುವ ಮತ್ತು ಒಣಗಿಸುವ ಕ್ರಮದಿಂದ ಬೇರುಗಳ ಅತ್ಯುತ್ತಮ ಬೆಳವಣಿಗೆಗೆ ಸಹಕಾರಿಯಾಗುತ್ತೆ. ಶ್ರೀ ಪದ್ಧತಿಯಲ್ಲಿ ಬರುವಂತಹ ಇಳುವರಿಯು ನಿರಂತರವಾಗಿ ನೀರನ್ನು ನಿಲ್ಲಿಸಿ ಭತ್ತ ಬೆಳೆಯುವ ಮಾಮೂಲಿ ಬೇಸಾಯ ಪದ್ಧತಿಯ ಇಳುವರಿಗಿಂತ ಅಧಿಕವಾಗಿರುತ್ತದೆ ಎಂಬ ಅಂಶವನ್ನು ವಿಜ್ಞಾನಿಗಳು ಹಾಗೂ ಪ್ರಗತಿಪರ ರೈತರು ಖಚಿತಪಡಿಸಿರುತ್ತಾರೆ. ಆದ್ದರಿಂದ ರೈತರು ಈ ಪದ್ಧತಿಯನ್ನ ಅಳವಡಿಸುವ ಮೂಲಕ ಮಿತ ನೀರಿನ ಬಳಕೆ ಹಾಗೇನೆ ಕಡಿಮೆ ಉತ್ಪಾದನಾ ವೆಚ್ಚದಲ್ಲಿ ಅಧಿಕ ಇಳುವರಿ ಪಡೆಯಲು ಸಾಧ್ಯವಾಗುತ್ತೆ. ಹೆಚ್ಚಿನ ಮಾಹಿತಿಗೆ ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳನ್ನಾಗಲಿ ಅಥವಾ ದೂರವಾಣಿ ಸಂಖ್ಯೆ 1-800-425-3553 ಈ ಸಂಖ್ಯೆಗೆ ಕರೆ ಮಾಡಿ ಉಚಿತವಾದಂತಹ ಮಾಹಿತಿಯನ್ನು ಪಡೆಯಬಹುದು. ರೈತ ಬಂಧುವರೇ, ಇದುವರೆಗೆ ಶ್ರೀ ಪದ್ಧತಿಯ ಬೇಸಾಯದ ಕ್ರಮಗಳ ಕುರಿತಂತೆ ಮಾಹಿತಿಯನ್ನ ಕೇಳಿದಿರಿ. ಇದುವರೆಗೆ ಕಾರ್ಯಕ್ರಮ ಕೃಷಿಕರಿಗೆ ಮಾಹಿತಿ ಪ್ರಸಾರವಾಯಿತು. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಶುಂಠಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳನ್ನು ಕುರಿತು ಹಾಸನ ತಾಲೂಕು ಕಂದಲಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾ ಎನ್ ಪಲ್ಲವಿ ಅವರೊಂದಿಗಿನ ಸಂದರ್ಶನ ಮೂಡಿಬಂತು. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ನಾಳೆ ಸಂಜೆ 6:50 ಬಿತ್ತರವಾಗಲಿರುವ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿಯಲ್ಲಿನ ಅನುಭವಗಳನ್ನು ಕುರಿತು ಅರಸೀಕೆರೆ ತಾಲೂಕು ಹೋರಿ ಮಂಗಳಾಪುರದ ಪ್ರಗತಿಪರ ಕೃಷಿಕ ಎಂಎಲ್ ಲಿಂಗರಾಜು ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಮತ್ತೊಮ್ಮೆ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆಕಾಶವಾಣಿ ಹಾಸನ ಎಫ್ಎಂ ಕನ್ನಡ ಚಿತ್ರಗೀತೆಗಳು. ಕೇಳಿ ಟ್ರಿಗರ್ ಚಿತ್ರದ ಗೀತೆ, ರಘು ದೀಕ್ಷಿತ್ ಅವರ ಧ್ವನಿಯಲ್ಲಿ. ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಚಂದ್ರು ಉಭಯ ಅವರ ಸ್ವರ ಸಂಯೋಜನೆ ಇದೆ. ಇದೊಂದು ಪ್ರಕಟಣೆ. ನವೋದಯ ವಿದ್ಯಾಲಯ ಸಮಿತಿ ನೋಯ್ಡಾ ಇವರು ಜವಾಹರ್ ನವೋದಯ ವಿದ್ಯಾಲಯಗಳಲ್ಲಿ 11ನೇ ತರಗತಿಗಳಲ್ಲಿ ಖಾಲಿ ಇರುವ ಸ್ಥಾನಗಳಿಗೆ ಪ್ರವೇಶ ಪರೀಕ್ಷೆಯ ಮೂಲಕ ಭರ್ತಿ ಮಾಡುತ್ತಿದ್ದು 2022-23 ಸಾಲಿನಲ್ಲಿ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡಿರುವ, ಅಂದರೆ ಏಪ್ರಿಲ್ 2020